ಏನಂದರೆ ಇವತ್ತು ರೇಷ್ಮೆ ಇಂಡಸ್ಟ್ರಿಯಿಂದ ಯಾವ ಥರ ನಾವು ಆದಾಯ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೇಂದ್ರೀಯ ರೇಷ್ಮೆ ಮಂಡಳಿಯಿಂದ ಈಗ ಸಿಲ್ಕ್ ಸಮಗ್ರ ಎರಡು ಅಂತ ಮತ್ತು ಸಿಲ್ಕ್ ಸಮರ್ಥ ಅಂತ ಎರಡು, ಅದರಲ್ಲಿ 21-22 ಇಸವಿಯಿಂದ 25-26 ಇಸವಿವರೆಗೆ 4,680 ಕೋಟಿ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ಇಂಡಸ್ಟ್ರಿಗೆ ಎಷ್ಟೆಷ್ಟು ಅಂತ ನಾನು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಇದರಲ್ಲಿ ಚರಕ ಇಂಡಸ್ಟ್ರಿ ಹಾಕಬೇಕು ಅಂದರೆ ಅದಕ್ಕೆ ನಾವು ಸಹಾಯ ಮಾಡಲ್ಲ, ಯಾಕೆಂದರೆ ಅದು ತುಂಬ ಪ್ರಿಮಿಟಿವ್ ಅಂದ್ಬಿಟ್ಟು ಅದರಲ್ಲಿ ಕ್ವಾಲಿಟಿ ಏನು ಇಂಪ್ರೂವ್ ಆಗಲ್ಲ ಅಂತ ನಾವು ಅದಕ್ಕೆ ಏನು ಅಂತ ಸೌಲಭ್ಯ ಕೊಡಲ್ಲ. ಚರಕ ಇಂಡಸ್ಟ್ರಿ ಹಾಕಬೇಕು ಅಂದರೆ ನಿಮಗೆ ಒಂದು 70,000-80,000 ರೂಪಾಯಿ ಒಂದು ಆರ್ಡರ್ ಬೇಸಿನಿಗೆ ಬೇಕಾಗುತ್ತೆ. ಅದರಲ್ಲಿ 7-8 ಕೆ ಜಿ ಡೈಲಿ ಪ್ರೊಡಕ್ಷನ್ ತೆಗಿಬೋದು. 4,000-5,000 ರೂಪಾಯಿವರೆಗೂ ಅದು ಒಂದು ಕೆ ಜಿಗೆ ಮಾರಾಟ ಆಗುತ್ತೆ ನೂಲು. ತಿಂಗಳಿಗೆ ಒಂದು 20,000-30,000 ಆದಾಯ ಗಳಿಸ್ಬೋದು. ಅದೇ ಥರ ಕಾಟೇಜ್ ಬೇಸಿನ್ ಇಂಡಸ್ಟ್ರಿ ಅದು ಸ್ವಲ್ಪ ಅದಕ್ಕಿಂತ ಚರ್ಕಾಗಿಂತ ಸ್ವಲ್ಪ ಉತ್ತಮವಾದದ್ದು. ಅದರಲ್ಲೂ ನಮಗೆ ಅಂಥ ಒಳ್ಳೆಯ ಗುಣಮಟ್ಟದ ರೇಷ್ಮೆ ನೂಲು ಬರುವುದಿಲ್ಲ, ಅದಕ್ಕಾಗಿ ನಮ್ಮ ಕೇಂದ್ರೀಯ ಮಂಡಳಿಯಿಂದ ಅದಕ್ಕೂ ಏನು ಉತ್ತೇಜನ ಸೌಲಭ್ಯ ಇಲ್ಲ. ಅದರಲ್ಲಿ ನಾವು ಡೈಲಿ 12 ಕೆ ಜಿವರೆಗೂ ದಾರ ತೆಗಿಬೋದು. ಆಮೇಲೆ ಅದು 4,000-5,000 ರೂಪಾಯಿವರೆಗೂ ಒಂದು ಕೆ ಜಿಗೆ ಮಾರಾಟ ಆಗುತ್ತೆ ರೇಷ್ಮೆ. ತಿಂಗಳಿಗೆ ಒಂದು 30,000-40,000 ಆದಾಯ ಗಳಿಸ್ಬೋದು. ನೆಕ್ಸ್ಟು ಮಲ್ಟಿ ಎಂಡ್ ರೀಲಿಂಗ್ ಮಿಷಿನ್ಸ್ಗೆ ನಮ್ಮ ರೇಷ್ಮೆ ಮಂಡಳಿಯಿಂದ 10 ಬೇಸಿನ್ಗೆ 75% ಮಿಷಿನರಿ ಮೇಲೆ ಸಬ್ಸಿಡಿ ಕೊಡ್ತೀವಿ. ಮ್ಯಾಕ್ಸಿಮಮ್ ಎಷ್ಟು ಅಂದರೆ 15.57 ಲಕ್ಷದವರೆಗೆ. ಇದರಲ್ಲಿ ನಾವು 15 HP ಎಲೆಕ್ಟ್ರಿಸಿಟಿ ಲೋಡ್ ಬೇಕಾಗುತ್ತೆ. ಆಮೇಲೆ ಡೈಲಿ ಒಂದು 15 KG ಸಿಲ್ಕ್ ತೆಗಿಬೋದು. ತಿಂಗಳಿಗೆ ಒಂದು 50,000-70,000 ಆದಾಯ ಗಳಿಸ್ಬೋದು. ಮತ್ತು ಈಗ ಲೇಟೆಸ್ಟು ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನ್ಸಲ್ಲಿ 120 ಎಂಡ್ಸ್ ಅಂದರೆ 12 ಬೇಸಿನ್ಸ್ಗೆ ನಾವು ಮ್ಯಾಕ್ಸಿಮಮ್ 29.36 ಲಕ್ಷ ಅಂದರೆ 29,36,000 ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ಇದರಲ್ಲಿ 18 KGವರೆಗೂ ರಾ ಸಿಲ್ಕ್ ಪ್ರೊಡ್ಯೂಸ್ ಮಾಡ್ಬೋದು. ಇದಕ್ಕೆ ಬಿಲ್ಡಿಂಗ್ ಸೈಜು ಸಹ 3,500 ಸ್ಕ್ವೇರ್ ಫೀಟ್ ಇರಬೇಕು. ಆಮೇಲೆ ಅಪ್ ಟು 1.5 ಲಕ್ಷದಿಂದ 1.75 ಲಕ್ಷದವರೆಗೂ ಆದಾಯ ಗಳಿಸ್ಬೋದು ತಿಂಗಳಿಗೆ. ಆಮೇಲೆ ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನಲ್ಲೇ 200 ಎಂಡು ಅಂದರೆ 20 ಬೇಸಿನ್ಗೆ ನಾವು ಮಿಷಿನರಿ ಸಬ್ಸಿಡಿ 75% 64,43,000 ರೂಪಾಯಿವರೆಗೂ ಸಬ್ಸಿಡಿ ಕೊಡ್ತೀವಿ. ಅದರಲ್ಲಿ ಬಿಲ್ಡಿಂಗ್ 6,000 ಸ್ಕ್ವೇರ್ ಫೀಟ್ ಬೇಕಾಗತ್ತೆ. ರಾ ಸಿಲ್ಕ್ ಪರ್ ಡೇ 30 KGವರೆಗೂ ಪ್ರೊಡ್ಯೂಸ್ ಮಾಡ್ಬೋದು. ತಿಂಗಳಿಗೆ ಆದಾಯ 2.75 ಲಕ್ಷದಿಂದ 3.5 ಲಕ್ಷದವರೆಗೂ ದುಡಿಬೋದು. ಮತ್ತು ಈಗ 440 ಬೇಸಿನ್ ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನ್ಗೆ ನಾವು ಮಿಷಿನರಿ ಸಬ್ಸಿಡಿ 75% 1,12,25,000 ಸಬ್ಸಿಡಿ ಕೊಡ್ತೀವಿ. ಇದಕ್ಕೆ ಬಿಲ್ಡಿಂಗ್ ಸೈಜ್ ಎಷ್ಟಿರಬೇಕು ಅಂತಂದರೆ 12,000 ಸ್ಕ್ವೇರ್ ಫೀಟ್. ಇದರಲ್ಲಿ ನಾವು ತಿಂಗಳಿಗೆ ಒಬ್ಬರು ರೀಲರ್ ಎಷ್ಟು ದುಡಿಬೋದು ಅಂದರೆ 5-6.5 ಲಕ್ಷದವರೆಗೂ ತಿಂಗಳಿಗೆ ಆದಾಯ ಮಾಡ್ಕೋಬೋದು. ನೆಕ್ಸ್ಟು ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನ್ನು 2,000 ಎಂಡ್ಸ್ ಅಂದರೆ 200 ಬೇಸಿನ್ನು. ಇದು ತುಂಬ ತುಂಬ ದೊಡ್ಡ ಸ್ಕೇಲು. ಇದರಲ್ಲಿ ನಾವು 2,39,00,000 ಸಬ್ಸಿಡಿ ಕೊಡ್ತೀವಿ. ಇದಕ್ಕೆ ಬಿಲ್ಡಿಂಗ್ ಸೈಜ್ ಎಷ್ಟಿರಬೇಕು ಅಂದರೆ 55,000 ಸ್ಕ್ವೇರ್ ಫೀಟ್ ಇರಬೇಕು. ದಿನಕ್ಕೆ ರೇಷ್ಮೆ 300 KGವರೆಗೂ ತೆಗಿಬೋದು. ಅದರಲ್ಲಿ ತಿಂಗಳಿಗೆ 25-30 ಲಕ್ಷ ಆದಾಯ ಗಳಿಸ್ಬೋದು. ನೆಕ್ಸ್ಟು ಈ ರೇಷ್ಮೆ ಇಂಡಸ್ಟ್ರಿನಲ್ಲಿ ಪ್ಯೂಪಾ ಬೈ ಪ್ರಾಡಕ್ಟ್ಸು, ಆ ಪ್ಯೂಪಾನ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂದರೆ ಡ್ರಗ್ ಡೆಲಿವರಿ ಸಿಸ್ಟಮಲ್ಲಿ ಉಪಯೋಗಿಸ್ತಾರೆ, ಬಯೋಮೆಡಿಕಲ್ ಅಪ್ಲಿಕೇಶನ್ಸಲ್ಲಿ ಉಪಯೋಗಿಸ್ತಾರೆ, ಫುಡ್ ಪ್ರೊಸೆಸಿಂಗ್ಸಲ್ಲಿ ಉಪಯೋಗಿಸ್ತಾರೆ, ಫುಡ್ ಸಪ್ಲಿಮೆಂಟ್ಸಲ್ಲಿ ಉಪಯೋಗಿಸ್ತಾರೆ, ಆ್ಯಂಟಿ ಒಬೆಸಿಟಿ ಅಂದರೆ ಯಾರು ದಪ್ಪ ಇರ್ತಾರೆ ಅವರು ಸಣ್ಣ ಆಗೋದಕ್ಕೆ ಅದರಲ್ಲಿ ಉಪಯೋಗಿಸ್ತಾರೆ. ಆಮೇಲೆ ಹೂಂಡ್ ಹೀಲಿಂಗ್ ಅಂದರೆ ಗಾಯ ವಾಸಿ ಆಗೋದಕ್ಕೆ ಅದರಲ್ಲಿ ಉಪಯೋಗಿಸ್ತಾರೆ. ಟಿಶ್ಯೂ ಇಂಜಿನಿಯರಿಂಗಲ್ಲಿ ಅದರಲ್ಲಿ ಕೆಲವು ಪ್ರಾಡಕ್ಟ್ಸು ಕೈಟಿನ್ ಮತ್ತು ಕೈಟೋಸಾನ್ ಅಂತ ಈ ಪ್ರಾಡಕ್ಟ್ಸ್ ಎಲ್ಲ ತೆಗೆದು ಅದನ್ನು ಇದರಲ್ಲಿ ಉಪಯೋಗಿಸ್ತಾರೆ. ಅದಕ್ಕೂ ನಮ್ಮ ಇದರಲ್ಲಿ ಒಂದು ಪ್ರಾಜೆಕ್ಟ್ಗಿದೆ. ಪ್ರಾಜೆಕ್ಟ್ ಕಾಸ್ಟ್ಗೆ 50 ಲಕ್ಷ ಪ್ರಾಜೆಕ್ಟ್ ಕಾಸ್ಟ್ಗೆ ನಾವು ಮ್ಯಾಕ್ಸಿಮಮ್ ಮಿಷಿನರಿ ಸಬ್ಸಿಡಿ 17 ಲಕ್ಷ ಕೊಡ್ತೀವಿ ಪ್ಯೂಪಾ ಪ್ರೊಸೆಸಿಂಗ್ಗೆ. ನೆಕ್ಸ್ಟು ಟ್ವಿಸ್ಟಿಂಗ್ ಯೂನಿಟ್ಟು 480 ಸ್ಪಿಂಡಲ್ಸ್ಗೆ ಮಿಷಿನರಿ ಸಬ್ಸಿಡಿ ಮ್ಯಾಕ್ಸಿಮಮ್ 8.5 ಲಕ್ಷ ಕೊಡ್ತೀವಿ. ಇದರಲ್ಲಿ ನಮಗೆ ಬಿಲ್ಡಿಂಗ್ ಸೈಜ್ 2400 ಸ್ಕ್ವೇರ್ ಫೀಟ್ ಬೇಕು, ಹಾಗೆ ಪವರ್ 37 HP ಬೇಕು, ಆಮೇಲೆ ಹ್ಯಾಂಡ್ಲೂಮ್ಸಲ್ಲೂ 20 ಹ್ಯಾಂಡ್ಲೂಮ್ಸ್ಗೆ ನಾವು 26,48,000 ಮಿಷಿನರಿ ಸಬ್ಸಿಡಿ ಕೊಡ್ತೀವಿ. ಸೊ ಇದರಲ್ಲಿ ದಿನಕ್ಕೆ 6.5 ಸ್ಯಾರೀಸ್ ಮಾಡ್ಬೋದು ಒಂದು ದಿನಕ್ಕೆ. ಪವರ್ ಲೂಮ್ಸ್ಗೇನು ನಾವು ಸಬ್ಸಿಡಿ ಕೊಡಲ್ಲ, ಯಾಕಂದರೆ ನಾವು ಬರೀ ಹ್ಯಾಂಡ್ಲೂಮ್ಸ್ ಮಾತ್ರ ಎನ್ಕರೇಜ್ ಮಾಡ್ತೀವಿ, ಪವರ್ ಲೂಮ್ಸ್ಗೆ ಎನ್ಕರೇಜ್ ಮಾಡಲ್ಲ. ಅದೇ ಥರ ಕಂಪ್ಯೂಟರ್ ಎಡೆಡ್ ಟೆಕ್ಸ್ಟೈಲ್ ಡಿಸೈನ್ ಅಂತ, ಅದಕ್ಕೆ ಮತ್ತು ಕಾರ್ಡ್ ಪಂಚಿಂಗ್ಗೆ ಸಬ್ಸಿಡಿ ನಾವು 5,18,000 ಕೊಡ್ತೀವಿ. ಆಮೇಲೆ ಡೈಯಿಂಗ್ ಯೂನಿಟ್ಸ್ ಅಂದರೆ ಕಲರ್ ಹಾಕೋದಕ್ಕೆ, ಅದಕ್ಕೆ ನಾವು ಒಂದು ಟಬ್ 7.5 ಲಕ್ಷ ಸಬ್ಸಿಡಿ ಇದೆ. ಎಲ್ಲ ಮಿಷಿನರಿ ಸಬ್ಸಿಡೀಸ್. ಅದೇ ಥರ ಆರ್ಮ್ಡ್ ಡೈಯಿಂಗ್ ಯೂನಿಟ್ ಅಂತಿದೆ, ಅದಕ್ಕೆ ನಾವು ಸಬ್ಸಿಡಿ 18 ಲಕ್ಷ ಕೊಡ್ತೀವಿ. ಆಮೇಲೆ ಪ್ರಿಂಟಿಂಗ್ ಯೂನಿಟ್ಸ್, ಸಿಲ್ಕ್ ಪ್ರಿಂಟಿಂಗ್ ಯೂನಿಟ್ಸ್ಗೂ ನಾವು ಸಬ್ಸಿಡಿ ಕೊಡ್ತೀವಿ. ಸಿಲ್ಕ್ ಡಿಜಿಟಲ್ ಪ್ರಿಂಟಿಂಗ್ ಯೂನಿಟ್ಗೆ 82 ಲ್ಯಾಕ್ಸ್ ನಾವು ಸಬ್ಸಿಡಿ ಕೊಡ್ತೀವಿ. ಅದೇ ಥರ ಸಿಲ್ಕ್ ಫ್ಯಾಬ್ರಿಕ್ ಪ್ರೊಸೆಸಿಂಗ್ಗೆ ಮ್ಯಾಕ್ಸಿಮಮ್ ಆಫ್ 25.7 ಲ್ಯಾಕ್ಸ್ ಸಬ್ಸಿಡಿ ಇದೆ. ಸಿಲ್ಕ್ ಫ್ಯಾಬ್ರಿಕ್ ಫಿನಿಷಿಂಗ್ ಯೂನಿಟ್ಗೆ 8.5 ಲಕ್ಷ ಸಬ್ಸಿಡಿ ಇದೆ. ಇದು ಇಷ್ಟು ಇಂಡಿವಿಜುವಲ್ಸ್ಗೆ ಇಂಡಸ್ಟ್ರಿ ಸೆಟಪ್ ಮಾಡಿ ಮೇಲೆ ಬರೋದಕ್ಕೆ ನಾವು ಟೆಕ್ನಿಕಲ್ ಟ್ರೈನಿಂಗು ಕೊಡ್ತೀವಿ, ಹಾಗೆ ಅವರ ಇಂಡಸ್ಟ್ರಿ ಸೆಟಪ್ ಮಾಡ್ಕೊಳ್ಳೋದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ. ಅಂದರೆ ಇವೆಲ್ಲ ತಾವು ಹೇಳ್ತಾ ಇರೋದು ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಕೇಂದ್ರ ರೇಷ್ಮೆ ಮಂಡಳಿ, ಅಲ್ಲಿಂದ ಲಾಗೂ ಆಗ್ತಾ ಇರುವಂತಹ ಯೋಜನೆಗಳು ಅಲ್ವಾ? ಅಂದರೆ ಇದಕ್ಕೆಲ್ಲ ರಾಜ್ಯ ರೇಷ್ಮೆ ಇಲಾಖೆಯಿಂದ ಏನು ನೆರವು ಸಿಗೋದಿಲ್ವಾ, ಅಥವಾ ಅವರು ನೆರವನ್ನು ಕೊಡ್ತಾರೆ? ಕೆಲವು ಸಲ ಅವರೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವ್ರಿಗೆ ಅವರೂ ಒಂದು 10-15% ಕೆಲವು ಕೇಸಸ್ಸಲ್ಲೆಲ್ಲ ಇದು ಕೊಡ್ತಾರೆ ಸಬ್ಸಿಡಿನ. ನಾವು 75% ಕೊಟ್ಟರೆ ಅವರು ಒಂದು 10-15% ಕೆಲವು ಸಲ ಆ್ಯಡ್ ಮಾಡಿ ಅದು 90%ವರೆಗೂ ಸಬ್ಸಿಡಿ ಸಿಗುತ್ತೆ. ಈ ಕೇಂದ್ರ ರೇಷ್ಮೆ ಮಂಡಳಿಯ ಯೋಜನೆಗಳ ಲಾಭವನ್ನು ಪಡ್ಕೋಬೇಕು ಅಂತಿದ್ದರೆ ಅವರು ರಾಜ್ಯ ರೇಷ್ಮೆ ಇಲಾಖೆ ಮೂಲಕ ಅರ್ಜಿ ಸಲ್ಲಿಸಬೇಕಾ, ಅಥವಾ ನೇರವಾಗಿ ಕೇಂದ್ರ ರೇಷ್ಮೆ ಮಂಡಳಿಗೇನೆ ಸಲ್ಲಿಸ್ಬೋದಾ? ಅವರು ರಾಜ್ಯ ರೇಷ್ಮೆ ಮಂಡಳಿ ಮೂಲಕ ಸಲ್ಲಿಸಬೇಕು, ಯಾಕಂದರೆ ನಾವೆಲ್ಲ ರೇಷ್ಮೆ ಕೇಂದ್ರದ ರೇಷ್ಮೆದೆಲ್ಲ ರಾಜ್ಯದವರೇ ಇಂಪ್ಲಿಮೆಂಟ್ ಮಾಡೋದು. ಓಕೆ. ಆದರೆ ಕೆಲವೆಲ್ಲ ವೀವಿಂಗು ಟ್ವಿಸ್ಟಿಂಗು ಎಲ್ಲ ಸಿಲ್ಕ್ ಪ್ರೊಸೆಸಿಂಗ್ ಎಲ್ಲ ಅವರು ನಮ್ಮ ಕೇಂದ್ರೀಯ ರೇಷ್ಮೆ ಮಂಡಳಿಗೂ ಬಂದರೂ ಒಂದು ಅಪ್ಲಿಕೇಶನ್ ಕೊಟ್ಟರು ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ. ಓಕೆ. ಅಂದರೆ ಬೆಂಗಳೂರಿನಲ್ಲಿದೆ ಅಲ್ವಾ ಇದರ ಕೇಂದ್ರ ಕಚೇರಿ? ಬ್ಯಾಂಗ್ಳೂರಲ್ಲಿದೆ, ಮೈಸೂರಲ್ಲಿದೆ, ಎಲ್ಲ ಆಲ್ ಓವರ್ ಇಂಡಿಯಾ ಇದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮೈಸೂರಲ್ಲೂ ಕಚೇರಿ? ಮೈಸೂರು CSRTI. CSRTI. ಅಂದ್ರೆ ನಿಮ್ದು ಬರೀ ತರಬೇತಿಗೆ ಸಂಬಂಧಪಟ್ಟಿದ್ದಲ್ವಾ? ತರಬೇತಿ ಮತ್ತೆ ನಾವು ಎಲ್ಲದಕ್ಕೂ ಹೆಲ್ಪ್ ಮಾಡ್ತೀವಿ. ಹೌದಾ? ಅಂದ್ರೆ ಈಗ ನಿಮ್ಮಲ್ಲಿಗೆ ಬಂದರೂ ಕೂಡ ಈ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ? ಮಾಹಿತಿ ಕೊಡ್ತೀವಿ ಮತ್ತೆ ಅವರಿಗೆ ಸಹಾಯ ಮಾಡ್ತೀವಿ. ಓಕೆ. ಅಂದ್ರೆ ಅರ್ಜಿ ಹಾಕೋದು ಹೇಗೆ ಮತ್ತೆ ಇಂಡಸ್ಟ್ರಿ ಸೆಟಪ್ ಮಾಡೋದು ಹೇಗೆ, ಈ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ವಿವರವಾದಂತಹ ಮಾರ್ಗದರ್ಶನ ನೀಡ್ತೀವಿ ಅಲ್ವೇ? ಹೇಳಿ ಸರ್ ಮುಂದಿನ. ಮತ್ತೆ ಈಗ ಇಂಡಿವಿಜುವಲ್ ಇದರಲ್ಲಿ ನಾವು ನೋಡಿದ್ವಿ ಹೇಗೆ ಎಲ್ಲ ಪ್ರತಿಯೊಬ್ಬರೂ ಸಿಲ್ಕ್ ಇಂಡಸ್ಟ್ರಿನಲ್ಲಿ ಬಂದು ಲಾಭನೂ ಗಳಿಸ್ಬೋದು, ಮತ್ತು ಅವರು ಸ್ವಂತ ಉದ್ದಿಮೆದಾರರಾಗಿ ಬೇರೆಯವ್ರಿಗೂ ಎಲ್ಲ ಕೆಲಸಗಳನ್ನು ಕೊಡ್ಬೋದು ಅಂತ. ಮತ್ತು ಈಗ ಕಾರ್ಪೊರೇಟ್ ಥರ ಹೇಗೆ ಅಂದರೆ ನಮ್ಮ ಸೊಸೈಟಿ ಕೋಆಪರೇಟಿವ್ ಸೊಸೈಟೀಸ್ ಥರ ವರ್ಕ್ ಮಾಡಿದ್ರೆ ನಮ್ಮ ಲಾಭಗಳು, ಇದಕ್ಕೆ ಓವರ್ಹೆಡ್ಸ್ ಅಂತೀವಿ, ಇದು ನಮ್ಮ ಸಿಲ್ಕ್ ಪ್ರೊಡಕ್ಷನ್ಗೂ ಇದಕ್ಕೂ ಸಂಬಂಧನೇ ಇಲ್ಲ. ಆ ಥರ ಲಾಭ ಎಷ್ಟಿದೆ ಅಂತ ನಾನು ಜಸ್ಟ್ ನಿಮಗೆ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಈಗ ನಮ್ಮ ಸೆರಿಕಲ್ಚರ್ ಇಂಡಸ್ಟ್ರಿನಲ್ಲಿ ಚರಕ ಆಯಿತು, ಕಾಟೇಜ್ ಬೇಸಿನ್ ಆಯಿತು, ಈವನ್ ಮಲ್ಟಿ ಎಂಡ್ ರೀಲರ್ಸು, ಅವರು ಕ್ರೆಡಿಬಿಲಿಟಿ ಅನ್ನೋದು ಫೈನಾನ್ಷಿಯಲ್ ಕ್ರೆಡಿಬಿಲಿಟಿ, ಇವಾಗೆಲ್ಲ ಏನಂತಾರೆ ಸಿಬಿಲ್ ಸ್ಕೋರ್ ಅಂತಾರೆ, ಅವ್ರದ್ದು ಸಿಬಿಲ್ ಸ್ಕೋರ್ ಎಲ್ಲ ನಿಲ್ಲಿರುತ್ತೆ. ಯಾಕೆ ಅಂದರೆ ಅವರು ಎಲ್ಲೂ ಫೈನಾನ್ಷಿಯಲಿ ಇದನ್ನು ತೋರಿಸ್ಕೊಳ್ಳೋದೇ ಇಲ್ಲ, ಸುಸ್ತಿದಾರರಾಗಿರಲ್ಲ. ಹಾಂ, ಆಗಿರಲ್ಲ. ಹಾಗಾಗಿ ಅವ್ರಿಗೆ ಬ್ಯಾಂಕಲ್ಲಿ ಏನು ಅವ್ರನ್ನ ಜಾಸ್ತಿ ಹತ್ತಿರ ಸೇರಿಸಲ್ಲ. ಸೊ ಅವರು ಯಾವಾಗ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಎಲ್ಲ ರಿಟರ್ನ್ಸಲ್ಲಿ ಫೈಲ್ ಮಾಡ್ತಾರೆ ಅದಕ್ಕೆ ಮಾತ್ರ ಬ್ಯಾಂಕ್ ಅವ್ರು ಬೆಲೆ ಕೊಡ್ತಾರೆ. ನಾನು ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಒಂದು ಚರಕ ಅಂದರೆ ವೆರಿ ಕ್ರೂಡ್, ತುಂಬಾ ಇದ್ರದ್ದು ಚರಕ, ಅವರು ಅಪ್ರಾಕ್ಸಿಮೇಟ್ಲಿ ವರ್ಷಕ್ಕೆ 73 ಲಕ್ಷದ ಕಕೂನ್ಸ್ನ ಪರ್ಚೇಸ್ ಮಾಡ್ತಾರೆ ಮಿನಿಮಮ್. ಅಂದರೆ ಒಂದು ಟ್ರಾನ್ಸಾಕ್ಷನ್ಸ್ ಎಷ್ಟು ಕ್ವಾಂಟಿಟಿ ಇದೆ ಅದರಲ್ಲಿ ವಿತೌಟ್ ಎನಿ ಬ್ಯಾಂಕ್ ಅಸಿಸ್ಟೆನ್ಸ್. ಅದೇ ಥರ ಕಾಟೇಜ್ ಬೇಸಿನ್ ಅವರು 1.5 ಕೋಟಿಯಷ್ಟು ಕಕೂನ್ಸ್ನ ಪರ್ಚೇಸ್ ಮಾಡ್ತಾರೆ. ಮಲ್ಟಿ ಎಂಡ್ ಅವರು ಆಲ್ಮೋಸ್ಟ್ 3 ಕ್ರೋರ್ಸ್ ಅಷ್ಟು ಕಕೂನ್ಸ್ನ ಪರ್ಚೇಸ್ ಮಾಡ್ತಾರೆ ಕಕೂನ್ ಮಾರ್ಕೆಟ್ಸಿಂದ. ಆಮೇಲೆ ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನ್ ಅವರು 120 ಎಂಡ್ಸ್ ಅಂದರೆ 12 ಬೇಸಿನ್ ಅವರು 4 ಕೋಟಿವರೆಗೂ ಅವರು ಕಕೂನ್ನ ಉಪಯೋಗಿಸ್ತಾರೆ. ಅದೇ ಥರ ಆಟೋಮ್ಯಾಟಿಕ್ ರೀಲಿಂಗ್ ಮಿಷಿನ್ 2000 ಅಂದರೆ 200 ಬೇಸಿನ್ ಅವರು 70-80 ಕೋಟಿ ಕಕೂನ್ಸ್ನ ಉಪಯೋಗಿಸ್ತಾರೆ. ಅಂದರೆ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ಲು ತುಂಬಾನೇ ಬೇಕು. ನಾವು ಬ್ಯಾಂಕ್ ಅಸಿಸ್ಟೆನ್ಸ್ ತಗೊಳ್ಳಿಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಬ್ಯಾಂಕ್ಸಲ್ಲಿ ಕೆಲವು ಸಬ್ಸಿಡೀಸ್ ಇರುತ್ತೆ. ಆಮೇಲೆ ನಮ್ಮ ಲೇಡೀಸ್ಗಳಿಗೆ ವುಮೆನ್ ಎಂಟರ್ಪ್ರಿನರ್ಸ್ಗೆಲ್ಲ ಅವರು ಸ್ಪೆಷಲ್ ಇದೆಲ್ಲ ಇರುತ್ತೆ, ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಸೊ ಲೋ ಕ್ರೆಡಿಟ್ ವರ್ತಿನೆಸ್ಸಿಂದ ಅವರಿಗೆ ಈ ಸೌಲಭ್ಯ ಎಲ್ಲ ತಪ್ಪೋಗ್ಬಿಡುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಹ್ಯಾಂಡ್ ಲೋನ್ಸ್ನ 50%, 60%, 100% ಇಂಟ್ರೆಸ್ಟ್ ರೇಟ್ಸಲ್ಲಿ ಬೇರೆಯವ್ರ ಹತ್ರ ತೊಗೊತಾರೆ. ಹಾಗಾಗಿ ಅವರು ಬಡತನದಲ್ಲೇ ಇರ್ತಾರೆ ಅವರು ಮೋಸ್ಟ್ ಆಫ್ ದ ರೀಲರ್ಸು. ಸೊ ಇದನ್ನು ನಾವು ತಪ್ಪಿಸ್ಬೇಕು. ಇದನ್ನು ನಾವು ಭಾಳಷ್ಟು ಟ್ರೈ ಮಾಡಿದ್ದೀವಿ. ಆಮೇಲೆ ಸಿಲ್ಕ್ ಬೋರ್ಡಿಂದ ಭಾಳಷ್ಟು ನಾವು ಇದಕ್ಕೆಲ್ಲ ನಾವು ಹೆಲ್ಪ್ ಮಾಡ್ತೀವಿ. ನೆಕ್ಸ್ಟು ಒಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇದೆಯಲ್ಲ, ಈಗ ಒಂದೊಂದು ವಿಲೇಜ್ಗೂ ಒಂದು ರೀಲರ್ಸ್ ಇರೋ ವಿಲೇಜ್ಗಳಿಗೆ ಕಕೂನ್ ಮಾರ್ಕೆಟ್ಸಿಂದ ರಾಮನಗರದಲ್ಲಿ ಆಯಿತು, ಶಿಡ್ಗಡ್ಡ ಆಯಿತು, ಕೊಳ್ಳೇಗಾಲ ಆಯಿತು, ಕಕೂನ್ ಮಾರ್ಕೆಟಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಅದಕ್ಕೆ ದಿನ 2,000-3,000 ಕೆಜಿ ಅವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅದರಲ್ಲಿ ನಮ್ಗೆ 1 ರೂಪಾಯಿ ಉಳಿಸಿದ್ರು 1 ಕಿಲೋಗೆ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ವರ್ಷಕ್ಕೆ 10 ಲಕ್ಷ ರೂಪಾಯಿವರೆಗೂ ನಾವು ಉಳಿಸ್ಬೋದು. ಅದೇ ಥರ ನಾವು ರಾ ಸಿಲ್ಕ್ ಮಾರಾಟ ಮಾಡೋದಕ್ಕೆ ಎಕ್ಸಾಂಪಲ್ ಕೊಳ್ಳೇಗಾಲದಲ್ಲಿ ತೊಗೊಂಡ್ರೆ ಮಂಗಳವಾರ ಶುಕ್ರವಾರ ಅವರು ಬೆಂಗಳೂರಿಗೆ ಹೋಗ್ತಾರೆ. ಆಲ್ಮೋಸ್ಟ್ ಒಂದು 50-60 ರೀಲರ್ಸ್ ಹೋಗ್ತಾರೆ. ಒಬ್ಬ ಒಂದು ದಿನಕ್ಕೆ ಹೋಗೋದಕ್ಕೆ ಮಿನಿಮಮ್ 1,000 ರೂಪಾಯಿ ಖರ್ಚು ಅಂದ್ರೂ 50-60 ಜನಕ್ಕೆ ಎಷ್ಟಾಯಿತು. ಅದರಲ್ಲಿ ನಾವು ಒಂದು ಸೊಸೈಟಿ ಮೂಲಕ ಒಂದು 5-4 ಜನ ರೆಪ್ರೆಸೆಂಟ್ ಮಾಡಿದ್ರೆ ಅಲ್ಲೇ 100,000 ರೂಪಾಯಿ ನಾವು ಉಳಿಸ್ಬೋದು. ಹಾಗೆಯೇ ಸಿಲ್ಕ್ ಇದು ಇದುವರೆಗೂ ಬ್ರ್ಯಾಂಡಿಂಗ್ ಅನ್ನೋದೇ ಮಾಡಿಲ್ಲ ಇವರು. ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ ಸಿಲ್ಕ್ ಯಾವುದು. ಈಗ ನಾನು ಸೂರತ್ಗೆ ಹೋಗಿದ್ದೆ ರಿಲಯನ್ಸ್ನ ಕರ್ಕೊಂಡು, ಅಲ್ಲಿ ಯಾವುದೋ ಸುಮಾ ಸಿಲ್ಕ್ಸ್ ಅಂತಿತ್ತು. ಆ ಸುಮಾ ಸಿಲ್ಕ್ಸ್ ಯಾರೋ ಮಾರಾಟ ಮಾಡೋರು ಕೊಳ್ಳೆಗಾಲದವರು, ಅವ್ರಿಗೆ ಗೊತ್ತಿಲ್ಲ ಅದು ಅಲ್ಲಿಗೆ ಹೋಗುತ್ತೆ ಅಂತ. ಅಂದರೆ ನಾವು ಬ್ರ್ಯಾಂಡಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸಿ ಅದರಲ್ಲಿ ನಾವು ವ್ಯಾಲ್ಯೂ ಅಡಿಷನ್ಸ್ ಅನ್ನೋದನ್ನು ಜಾಸ್ತಿ ಮಾಡ್ಕೊಬೋದು. ಅದನ್ನು ನಾವು ಶುರು ಮಾಡಿಸ್ಬೇಕು. ಅಂದರೆ ಪ್ರತಿಯೊಬ್ಬ ರೀಲರು ಬ್ರ್ಯಾಂಡ್ ಮಾಡ್ಬೋದು ಅಂತಲೇ? ಪ್ರತಿಯೊಬ್ಬ ರೀಲರ್ ಮಾಡ್ಬೋದು. ಬೈ ಚಾನ್ಸ್ ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂದರೆ ಒಂದೊಂದು ವಿಲೇಜ್ ಅವರು ಸೇರಿಕೊಂಡು ಒಂದು 20-30 ಜನ ಒಂದು ಬ್ರ್ಯಾಂಡಲ್ಲಿ ವಿತ್ ಕ್ವಾಲಿಟಿ ಪ್ಯಾರಾಮೀಟರ್ಸ್ನೆಲ್ಲ ಪ್ರಿಂಟ್ ಮಾಡಿ, ಏನು ಕ್ವಾಲಿಟಿ ಇದೆ ಅದು ಸಿಲ್ಕ್ ಅದನ್ನೆಲ್ಲ ಪ್ರಿಂಟ್ ಮಾಡಿದ್ರೆ ಬೈಯರ್ಸ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಅವರು ಒಂದು 20-30 ರೂಪಾಯಿ ಕಣ್ಣು ಮುಚ್ಕೊಂಡು ಎಕ್ಸ್ಟ್ರಾ ಕೊಡ್ತಾರೆ ಬ್ರ್ಯಾಂಡಿಂಗ್ಗೆ. ಅಂದರೆ ತಾವು ಹೇಳ್ತಾ ಇರೋದು ಈ ಬ್ರ್ಯಾಂಡಿಂಗು ರೇಷ್ಮೆ ನೂಲಿಗೆ, ರೇಷ್ಮೆ ನೂಲಿಗೆ, ರೇಷ್ಮೆ ಬಟ್ಟೆಗಲ್ಲ, ರೇಷ್ಮೆ ಬಟ್ಟೆಗಲ್ಲ, ರೇಷ್ಮೆ ನೂಲಿಗೆ, ನೂಲನ್ನೇ ಬ್ರ್ಯಾಂಡ್ ಮಾಡಬೇಕು ಅಂತ ತಾವು ಹೇಳೋದು. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಜನವರಿ 8 ಮೇವಿನ ಬೆಳೆಗಳ ಸುಧಾರಿತ ಬೀಜೋತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಬೀಜೋತ್ಪಾದನಾ ತಜ್ಞರಾದ ಡಾಕ್ಟರ್ ಎಬಿ ನಾರಾಯಣ ರೆಡ್ಡಿ ಅವರೊಂದಿಗೆ ಸಂದರ್ಶನವಿದೆ. ಈ ಒಂದು ಮಂಡ್ಯ ಮೈಸೂರು ಲೋಕಲ್ ಭಾಗದಲ್ಲಿ ಯಥೇಚ್ಛವಾಗಿ ಡಿಮ್ಯಾಂಡ್ ಇರತಕ್ಕಂತಹ ತಳಿಗಳು, ಬೇಸಿಗೆಗೆ ಜಯ ವೆರೈಟಿ, ಮುಂಗಾರಿಗೆ MTU 1001 ತಳಿ, IR 64 ತಳಿಯನ್ನು ಕೂಡ ನಾವು ಸುಮಾರು ಒಂದೊಂದು ತಳಿ 2-2.5 ಕ್ವಿಂಟಾಲಷ್ಟು ಉತ್ಪಾದನೆಯನ್ನು ಮಾಡಿ ರೈತರಿಗೆ ಸೇಲ್ ಮಾಡ್ತೀವಿ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿರಂಗದಲ್ಲಿ. ನಾವು ಈಗ ಪ್ರತಿಯೊಂದು ಉದ್ದಿಮೆನಲ್ಲೂ ಈಗ 100% ರಿನ್ಯೂವಬಲ್ ಎನರ್ಜಿ, ಸೋಲಾರ್ ಎನರ್ಜಿಸು ಇದೆಲ್ಲ ಉಪಯೋಗಿಸ್ಕೊಂಡ್ರೆ ನಮಗೆ ಒಂದು 30-35% ನಮಗೆ ಫ್ಯೂಯಲ್ ಚಾರ್ಜಸ್ ಕಡಿಮೆ ಆಗುತ್ತೆ. ಅದೇನೇ ನಮಗೆ ಲಕ್ಷಾಂತರ ರೂಪಾಯಿ ಉಳಿತಾಯ ಆಗುತ್ತೆ ವರ್ಷಕ್ಕೆ. ಸೊ ಅದನ್ನೆಲ್ಲ ನಾವು ಕಂಪಲ್ಸರಿಯಾಗಿ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ನಮಗೆ ಪ್ರಾಬ್ಲಮ್ ಇರೋದು ಇಂಡಸ್ಟ್ರಿನಲ್ಲಿ ಒಂದು 50 kg ಸಿಗುತ್ತೆ, ಅದೇ ನನಗೆ 2000 kg ಅದೇ ಕ್ವಾಲಿಟಿ ಬೇಕು ಅಂದರೆ ಸಿಗಲ್ಲ. ಯಾಕೆ ಅಂತಂದರೆ ಒಬ್ಬೊಬ್ರು ಇಂಡಿವಿಜುವಲ್ಲಾಗಿ ಮಾಡ್ತಿರ್ತಾರೆ, ಒಂದು 50 ರೀಲರ್ಸು 50-50 kg ಮಾಡ್ತಾರೆ. ಬಟ್ ನನಗೆ ಬಲ್ಕಲ್ಲಿ ಬೇಕು ಅಂದಾಗ ಅದು ಸಿಗಲ್ಲ. ಸೊ ಬಲ್ಕ್ ಕ್ವಾಂಟಿಟಿ ವಿತ್ ಕ್ವಾಲಿಟಿ ಅದು ಡೆಫಿನೆಟ್ಟಾಗಿ ಒಂದು 20-30 rupees ಎಕ್ಸ್ಟ್ರಾ ಸಿಗುತ್ತೆ. ಅದರಲ್ಲಿ ನಾವು ಮಾರಾಟ ಆತನ ಸ್ಟ್ರಾಟಜೀಸ್ ಇವೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್, ಅದನ್ನು ನಾವು ಮಾಡಿಕೊಂಡ್ರೆ ಡೆಫಿನೆಟ್ಟಾಗಿ ನಮಗೆ 100,000 rupees ಆದಾಯ ಹೆಚ್ಚಾಗುತ್ತೆ. ನೆಕ್ಸ್ಟು ಈಗೆಲ್ಲ ಇಂಟರ್ನೆಟ್ ಪ್ಲಾಟ್ಫಾರ್ಮ್ಸ್ ಇದೆ, ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಅವ್ರದ್ದು MSTC ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅಂತ. ನಾವು ಏನೇ ನಮ್ಮ ಪ್ರಾಡಕ್ಟ್ಸ್ ರೈತರದ್ದಿದ್ರೂ ಅದರಲ್ಲಿ ಮಾರಾಟ ಮಾಡಿದ್ರೆ ಡೆಫಿನೆಟ್ಟಾಗಿ ನಾವು ಅದರಲ್ಲಿ ಲಾಭ ಅನ್ನೋದು ಸಿಗುತ್ತೆ. ಸೊ ಅದನ್ನು ಶುರು ಮಾಡಬೇಕು ಈಗಲೇ, ಅಟ್ಲೀಸ್ಟ್ ಈಗಿಂದ ಶುರು ಮಾಡಿದ್ರೆ. ಅದಕ್ಕೆ ಮೇ ಬಿ ಒಳ್ಳೆ ಪ್ಯಾಕೇಜಿಂಗ್ ಮೆಟೀರಿಯಲ್ ಹಾಕಬೇಕಾಗತ್ತೆ, ಒಳ್ಳೆ ಅಟ್ರ್ಯಾಕ್ಟಿವ್ ಮೆಟೀರಿಯಲ್ಸು. ಯಾಕೆ ಪ್ಯಾಕೇಜಿಂಗ್ ಅಂತಂದರೆ ಟ್ರಾನ್ಸ್ಪೋರ್ಟೇಷನಲ್ಲಿ ಏನು ಡ್ಯಾಮೇಜಸ್ ಆಗಬಾರ್ದು. ಸೊ ಈ ಥರ ಎಲ್ಲ ನಾವು ಅಡಾಪ್ಷನ್ ಮಾಡಿಕೊಂಡ್ರೆ ಡೆಫಿನೆಟ್ಟಾಗಿ ಈಗ ಸೋರೋಗ್ತಾ ಇದೆ ಇವೆಲ್ಲ ಲಾಭಗಳು, ಅದನ್ನೆಲ್ಲ ನಾವು ಹಿಡಿದಿಟ್ಕೊಂಡ್ರೆ ಡೆಫಿನೆಟ್ಟಾಗಿ ತುಂಬ ಶ್ರೀಮಂತ ಉದ್ದಿಮೆ. ನಾವು ಅದಕ್ಕೆ ಅಷ್ಟೇ ಬೆಲೆ ಕೊಡಬೇಕು. ಇದು ಬಡವರ ಉದ್ದಿಮೆ ಅಲ್ಲ, ಶ್ರೀಮಂತರ ಉದ್ದಿಮೆ ಇದು. ಅಂದರೆ ರೀಲಿಂಗಿಗೆ ಸಂಬಂಧಪಟ್ಟಂತಹ ತಾಂತ್ರಿಕತೆಗಳು ಸಾಕಷ್ಟಿದ್ದಾವೆ, ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಉದ್ದಿಮೆನ ಮಾಡ್ಕೋಬೇಕು ಅನ್ನೋ ತಾವು ಹೇಳೋದು. ಹೌದಲ್ವಾ? ಈಗ ಅದಕ್ಕಾಗಿ ಯೋಜನೆಗಳಿದೆ, ಅದರ ಲಾಭವನ್ನು ಕೂಡ ಪಡ್ಕೋಬೇಕು. ಈ ಹೊಸ ತಾಂತ್ರಿಕತೆಗಳ ಬಗ್ಗೆ ಹೇಳಿ ಸರ್, ಏನೆಲ್ಲ ತಾಂತ್ರಿಕತೆಗಳಿದ್ದಾವೆ? ತಾಂತ್ರಿಕತೆಗಳಲ್ಲಿ ಈಗ ನಮಗೆ ಮಲ್ಟಿ ಎಂಡ್ ರೀಲಿಂಗ್ ಮಿಷಿನ್ ಇದೆ. ರೀಲಿಂಗಲ್ಲಿ ಮಲ್ಟಿ ಎಂಡ್ ರೀಲಿಂಗಲ್ಲಿ ನಮಗೆ ದೊಡ್ಡ ಪ್ಯಾಕೇಜ್, ಅದರಲ್ಲಿ ನಮಗೆ ರೈತರದ ಹತ್ರ ಕಕೂನ್ ಬಂದ ತಕ್ಷಣ ಅದನ್ನು ನಾವು ತಗೊಂಡು ಫಸ್ಟು ಆಟೋಮ್ಯಾಟಿಕ್ ಸಾರ್ಟಿಂಗ್ ಮಾಡ್ತೀವಿ. ಸಾರ್ಟಿಂಗ್ ಮಾಡಿ ಆಟೋ ಡ್ರೈಯರಲ್ಲಿ ಇಟ್ಟು ಡ್ರೈ ಮಾಡ್ತೀವಿ. ಅಂದರೆ ಸಾರ್ಟಿಂಗ್ ಅಂದರೆ ಒಳ್ಳೆ ಗೂಡು ಬೇರೆ ಮಾಡ್ತೀವಿ, ಅದರಲ್ಲಿ ಯಾವುದು ನೂಲು ಬಿಚ್ಚಕ್ಕಾಗಲ್ಲ ಆ ಥರ ಗೂಡನ್ನೆಲ್ಲ ಸಪ್ರೇಟ್ ಮಾಡ್ತೀವಿ. ಅದನ್ನು ಮಾಡಿಬಿಟ್ಟು ಡ್ರೈ ಮಾಡಿ ಸರಿ ಡ್ರೈ ಮಾಡಿದ್ಮೇಲೆ ಒಳ್ಳೆ ಸ್ಟೋರೇಜ್ ಮಾಡ್ತೀವಿ. ಸ್ಟೋರೇಜ್ ಮಾಡಿದ್ಮೇಲೆ ನಾವು ಮೇಜರಾಗಿ ಕುಕ್ಕಿಂಗ್ ಟೆಕ್ನಿಕ್ಸಲ್ಲಿ ನಮಗೆ 3-pan ಕುಕ್ಕಿಂಗ್ ಟೆಕ್ನಿಕ್ಸ್ ಇದೆ, ಈಗೆಲ್ಲ ಕನ್ವೇಯರ್ ಬೆಲ್ಟ್ ಕುಕ್ಕಿಂಗ್ ಟೆಕ್ನಾಲಜಿ ಇದೆ, ಆಮೇಲೆ ಕನ್ವೇಯರ್ ಪರ್ಮಿಯೇಷನ್ ಚೇಂಬರ್ ಅಂತ. ಕುಕ್ಕಿಂಗಿಗೆ ಮುಂಚೆನೇ ಅದರಲ್ಲಿರೋ ಗಾಳಿನ ತೆಗಿತಾರೆ, ಕಕೂನಲ್ಲಿರೋ ಗಾಳಿನ ತೆಗೆದ್ರೆ ಸ್ವಲ್ಪ ನೀರು ಅಲ್ಲಿ ಒಳಗಡೆ ಹೋಗುತ್ತೆ, ಆಗ ನಮಗೆ ವೆಟ್ಟಿಂಗ್ ಆದಾಗ ಯೂನಿಫಾರ್ಮ್ ಕುಕ್ಕಿಂಗ್ ಆಗುತ್ತೆ, ಅದರಿಂದ ವೇಸ್ಟೇಜ್ ಜಾಸ್ತಿ ಬರಲ್ಲ. ಮತ್ತು ಕುಕ್ಕಿಂಗಲ್ಲಿ ನಮಗೆ ಪ್ರೆಷರೈಸ್ ಕುಕ್ಕಿಂಗ್ ಚೇಂಬರ್ಸ್ ಇದೆ, ಈಗೆಲ್ಲ ಕನ್ವೇಯರ್ ಕುಕ್ಕಿಂಗ್ ಚೇಂಬರ್ಸ್ ಇದೆ, 3-pan ಕುಕ್ಕಿಂಗ್ ಚೇಂಬರ್ಸ್ ಇದೆ. ಮತ್ತು ನಮಗೆ ರೀಲಿಂಗ್ ಯೂನಿಟ್ಸಲ್ಲೂ ಅಷ್ಟೇ, ಮಲ್ಟಿ ಎಂಡ್ ರೀಲಿಂಗಿಂದ ನಾವು ಇಮ್ಮಿಡಿಯೇಟಾಗಿ ಇಂಟರ್ನ್ಯಾಷನಲ್ ಗ್ರೇಡೇಬಲ್ ಸಿಲ್ಕ್ಗೆ ನಮ್ಮ ಗ್ರೇಡ್ನ ರೈಸ್ ಮಾಡ್ಕೋಬೋದು. ಸೊ ಒಂದು ಮೇಜರ್ ಏನಂತಂದರೆ ನಮ್ಮ ಸಿಲ್ಕಲ್ಲಿ ಒಂದು ಡೀನಿಯರ್ ಔಟ್ಸೈಡಸ್ ಲೇಯರ್ಗೂ ಇನ್ಸೈಡ್ ಲೇಯರ್ಗೂ 25% ಸೈಜ್ ವೇರಿಯೇಷನ್ ಇರುತ್ತೆ. ಹೊರಗಡೆ ಸ್ವಲ್ಪ ದಪ್ಪ ಇರುತ್ತೆ, ಒಳಗಡೆ ಹೋಗ್ತಾ ಹೋಗ್ತಾ ಒಂದು 25% ಸಣ್ಣ ಆಗುತ್ತೆ ಅದು. ಅದನ್ನು ರೀಲಿಂಗ್ ಟೆಕ್ನಿಕ್ನ ನಾವು ಮುಂಚೆಯಿಂದನೂ ಕೊಳ್ಳೆಗಾಲದ ರೀಲರ್ಸ್ ಮಾಡ್ತಿದ್ದಾರೆ, ಹೊಸ ಗೂಡು ಹಳೆಯ ಗೂಡು ಎಲ್ಲ ಮಿಕ್ಸ್ ಮಾಡಿ ರೀಲಿಂಗ್ ಮಾಡ್ತಾರೆ. ಅದನ್ನು ನಾವು ಇಲ್ಲಿ ಡೀನಿಯರ್ ಕಂಟ್ರೋಲ್ಸ್ ಎಲ್ಲ ಇದೆ, ಅದರಲ್ಲಿ ಪಾಸ್ ಮಾಡಿ ವಿ ಕ್ಯಾನ್ ಪ್ರೊಡ್ಯೂಸ್ ವೆರಿ ಗುಡ್ ಇಂಟರ್ನ್ಯಾಷನಲಿ ಗ್ರೇಡೇಬಲ್ ಸಿಲ್ಕ್ಸ್ ಮಾಡ್ಬೋದು. ಅದೇ ಥರ ವೈಂಡಿಂಗ್ ಮಿಷಿನ್ಸ್ ಇದೆ, ರೀಲ್ ಪರ್ಮಿಯೇಷನ್ ಚೇಂಬರ್ ಇದೆ. ಮತ್ತು ಮುಂಚೆ ಎಲ್ಲ ಬಾಯ್ಲರ್ಸ್ ಉಪಯೋಗಿಸ್ತಿರ್ಲಿಲ್ಲ, ಈಗೆಲ್ಲ ಸ್ಟೀಮ್ ಕಂಟ್ರೋಲ್ ಟೆಂಪ್ರೇಚರ್ ಕಂಟ್ರೋಲ್ ಎಲ್ಲ ಥ್ರೂ ಸ್ಟೀಮ್ ಮಾಡಿ ಬಾಯ್ಲರ್ಸಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಸೊ ಹೀಗಾಗಿ ನಮಗೆ ವಿ ಆರ್ ಏಬಲ್ ಟು ಪ್ರೊಡ್ಯೂಸ್ ಇಂಟರ್ನ್ಯಾಷನಲಿ ಗ್ರೇಡೇಬಲ್ ಸಿಲ್ಕ್ ಅಂತ. ರೇಷ್ಮೆ ಕೃಷಿಯಿಂದ ಹಿಡಿದು ಅಂತಿಮವಾಗಿ ಸೀರೆವರೆಗೂ ಇಲ್ಲಿ ವೈಯಕ್ತಿಕ ಪ್ರಯತ್ನಗಳೇ ಜಾಸ್ತಿ. ರೇಷ್ಮೆ ಕೃಷಿ ಮಾಡೋದು ರೇಷ್ಮೆ ಕೃಷಿಕನ ಕುಟುಂಬ, ಗೂಡು ಖರೀದಿ ಮಾಡೋದು ಒಬ್ಬ ರೀಲರು, ಆಮೇಲೆ ಆತನಿಂದ ಏನು ನೂಲನ್ನು ಖರೀದಿ ಮಾಡಿ ನೇಯ್ಗೆ ಮಾಡೋನು ಒಬ್ಬರು ಅಥವಾ ಇಬ್ಬರು. ಈಗ ಇದನ್ನು ಉದ್ಯಮವಾಗಿ ಪರಿಗಣಿಸಬೇಕು ಅನ್ನೋದೇ ಆದರೆ ಏನು ಬದಲಾವಣೆಗಳಾಗಬೇಕು ಅಂತ ತಮಗನ್ಸುತ್ತೆ ಚಂದ್ರಶೇಖರ್ ಅವರೇ? ಏನಂತಂದರೆ ಈಗ ನಮ್ಮ ಕಾರ್ಪೊರೇಟ್ ಥಿಂಕಿಂಗ್ ಬರಬೇಕು ಇದರಲ್ಲಿ. ಎಲ್ಲ ಆ್ಯಕ್ಟಿವಿಟೀಸು ಮಾಡ್ತೀವಿ ಅಂತಂದರೆ ಫಸ್ಟು ನಾವು ಪೋಸ್ಟ್ ಕಕೂನ್ ಆ್ಯಕ್ಟಿವಿಟೀಸಿಂದ ಶುರು ಮಾಡಬೇಕು. ಅದಕ್ಕೆ ನಾವು ಆ್ಯಕ್ಚುಲಿ ರೈತರನ್ನ ನಾವು ಅವ್ರನ್ನ ಫೀಡ್ಬ್ಯಾಕಲ್ಲಿ ಇಟ್ಕೋಬೇಕು. ಯಾಕೆಂದರೆ ನಮ್ಗೆ ಯಾವ ಥರ ಕಕೂನ್ ಬರಬೇಕು, ಯಾವ ಥರ ಡಿಫೆಕ್ಟ್ಸ್ ಬರಬಾರ್ದು, ಅದನ್ನೆಲ್ಲ ನಾವು ಅವ್ರನ್ನ ಎಜುಕೇಟ್ ಮಾಡಬೇಕು ರೈತರನ್ನ. ಸೊ ಆ ಥರ ನಾವು ಕಾಂಟ್ಯಾಕ್ಟ್ಸಲ್ಲಿ ಇದ್ದಾಗ ರೈತರು ಎಜುಕೇಟ್ ಆದಾಗ ಪ್ಲಸ್ ಅವ್ರಿಗೂ ಲಾಭ ಆಗುತ್ತೆ. ಡಿಫೆಕ್ಟ್ಸ್ ಕಡಿಮೆ ಆದರೆ ಕಕೂನ್ಸಲ್ಲಿ ಅವ್ರಿಗೂ ಅದರಿಂದ ರೇಟ್ಸ್ ಜಾಸ್ತಿ ಸಿಗುತ್ತೆ. ಹಾಗಾಗಿ ಯಾಕಂದರೆ ನಮಗೆ ಮೌಂಟೇಜಸ್ಸಲ್ಲಿ ಆಮೇಲೆ ರೇರಿಂಗ್ ಟೆಕ್ನಿಕ್ಸಲ್ಲಿ ಇದೆಲ್ಲ ಸ್ವಲ್ಪ ಮಾನಿಟರ್ ಮಾಡಿದ್ರೆ ನಮಗೆ ಡೆಫಿನೆಟ್ಟಾಗಿ ಒಳ್ಳೆ ಗೂಡಿನ ಪರ್ಸೆಂಟೇಜ್ ಜಾಸ್ತಿ ಸಿಗುತ್ತೆ, ಒಳ್ಳೆ ಗೂಡ್ ಪರ್ಸೆಂಟೇಜು. ನೆಕ್ಸ್ಟು ಏನಂತಂದರೆ ಮೇಜರ್ ಒಂದು ಇನ್ವೆಸ್ಟ್ಮೆಂಟು, ನೆಕ್ಸ್ಟು ಸ್ಕಿಲ್ ಟ್ರೈನಿಂಗ್ ಬೇಕು ಇಲ್ಲಿ ಹ್ಯೂಮನ್ ರಿಸೋರ್ಸ್ಗೆ. ಸೊ ಟ್ರೈನಿಂಗಲ್ಲಿ ನಾವು ಒಳ್ಳೆ ಗೂಡ್ ಮಾಡ್ಬೋದು. ಅಂದರೆ ನನ್ನ ಪ್ರಶ್ನೆ ಇದ್ದಿದ್ದು ಇದನ್ನು ಗುಂಪು ಮಾಡಿದ್ರೆ, ಈಗ ರೇಷ್ಮೆ ಬೆಳೆಗಾರರೆಲ್ಲ ಸೇರಿಕೊಂಡು ಒಂದು ಸಂಘಟನೆ ಮಾಡಿಕೊಂಡ್ರೆ, ನೂಲು ಬಿಚ್ಚಾಣದಾರರೆಲ್ಲ ಸೇರಿಕೊಂಡು ಒಂದು ಸಂಘಟನೆ, ಈ ತರಹ ಬೇರೆ ಬೇರೆ ಹಂತಗಳದ್ದು ಸಂಘಟನೆ ಮಾಡಿಕೊಂಡು ಪರಸ್ಪರ ಮ್ಯೂಚುವಲ್ ಆಗಿ ಒಂದು ಒಪ್ಪಂದಕ್ಕೆ ಬಂದು ಒಳ್ಳೆಯ ಗುಣಮಟ್ಟದ ಗೂಡನ್ನು ರೈತ ಬೆಳೆಯೋ ಹಾಗೆ, ಒಳ್ಳೆಯ ಗುಣಮಟ್ಟದ ನೂಲನ್ನು ನೂಲು ಬಿಚ್ಚಾಣಿಕೆದಾರ ಬಿಚ್ಚೋ ಹಾಗೆ, ಅಂಥ ಗುಣಮಟ್ಟದ ನೂಲಿನಿಂದ ವಸ್ತ್ರವನ್ನು ಒಬ್ಬ ಏನು ನೇಕಾರ ನೇಯೋ ಹಾಗೆ ಆ ತರಹ ಮಾಡಿಕೊಂಡ್ರೆ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಆದಾಯದ ಹಂಚಿಕೆ ಸಮನಾಗಿ ಆಗುತ್ತೆ ಅಂತ ತಮಗನ್ಸೋದಿಲ್ವ? ಅದು ದಿ ಬೆಸ್ಟ್ ಸೊಲ್ಯೂಷನ್. ಯಾಕೆ ಅಂದರೆ ಪ್ರತಿಯೊಬ್ಬರು ಅವರವರ ಕಾರ್ಪೊರೇಟ್ ಥಿಂಕಿಂಗ್ ಟೈಪ್ ಆಗುತ್ತದು. ಸೊಸೈಟೀಸ್ ಮಾಡಿಕೊಂಡು ಒಂದು 100-200 ರೀಲರ್ಸ್ ಆಯಿತು, ಫಾರ್ಮರ್ಸ್ ಆಯಿತು, ಈವನ್ ಫಾರ್ಮರ್ಸೂ ಅವರು ಲಾಭ ಜಾಸ್ತಿ ಮಾಡ್ಕೋಬೋದು. ನಮ್ಮ ಪ್ರಧಾನಮಂತ್ರಿಯವರು ಲಾಭನ ದುಪ್ಪಟ್ಟು ಮಾಡ್ತೀವಿ ಅಂತಂದು ಹೀಗೇನೆ. ಈಗ ಸಪೋಸ್ ಒಂದು ವಿಲೇಜಲ್ಲಿ 50 ಜನ ರೈತರಿದ್ದರೆ 50 ಜನನೂ ಮಾರ್ಕೆಟ್ಗೆ ಹೋಗೋ ನೆಸೆಸಿಟಿ ಇಲ್ಲ. ಅದರಲ್ಲಿ 4-5 ಜನ ಹೋದರೆ 45 ಜನದ್ದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಉಳಿಯುತ್ತೆ. ಇಲ್ಲ, ಮದ್ದೂರಲ್ಲಿ ಪ್ರಯೋಗಾತ್ಮಕವಾಗಿ ಇದನ್ನು ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಯಾರೋ ಒಬ್ಬ ರೈತ ಒಂದು ವೆಹಿಕಲ್ನ ತಗೊಂಡು ಮಾರುಕಟ್ಟೆಗೆ ಹೋಗ್ತಾನೆ, ಒಂದೇ ಬಾರಿಗೆ ಎಲ್ಲರ ಗೂಡು ಕೂಡ ಕಟಾವಿಗೆ ಬರೋ ರೀತಿ ತಗೊಂಡು ಹೋಗೋದು. ಈಗ ತಾವೇ ಹೇಳಿದಾಗೆ ಅಲ್ಲಿ ಹಣದ ಉಳಿತಾಯ ಆಗುತ್ತೆ, ಶ್ರಮನೂ ಕೂಡ ಕಡಿಮೆ ಆಗುತ್ತೆ. ಹೌದು. ಮತ್ತು ನಾವು ಇನ್ನೂ ಒಂದು ಮಾಡ್ಬೋದು, ಈಗೆಲ್ಲ ವೆಬ್ಸೈಟ್ಸಲ್ಲಿ ನಾವು ಮುಖಾಂತರ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಿದ್ರೆ ಥ್ರೂ ಕಾಲ್, ಈಗ ನಾವು ರೈತರಿಗೆ ಶೆಲ್ ಪರ್ಸೆಂಟೇಜ್ ಎಷ್ಟಿದೆ ಅಂತ, SR ಪರ್ಸೆಂಟೇಜ್ ಅಂದರೆ ಶೆಲ್ ರೇಷಿಯೋ ಎಷ್ಟಿದೆ ಅಂತ ನಾವು ವೆಬ್ಸೈಟಲ್ಲಿ ಹಾಕಿದ್ರೆ, ಅದೇ ಥರ ಡಿಫೆಕ್ಟಿವ್ ಪರ್ಸೆಂಟೇಜ್ ಎಷ್ಟಿದೆ ಥ್ರೂ ಮಾರ್ಕೆಟ್ ಅದು ವೆಬ್ಸೈಟ್ಸಲ್ಲಿ ಇದಾಯಿತು ಅಂದರೆ ಅದರಿಂದ ಇನ್ನೂ ಉಳಿತಾಯ ಆಗುತ್ತೆ. ಪ್ಲಸ್ ಮ್ಯಾಕ್ಸಿಮಮ್ ಹೊಸ ಹೊಸ ಮಾರ್ಕೆಟ್ಗಳು ಸಿಗುತ್ತೆ ನಮಗೆ. ಸೊ ನಮಗೆ ಇಲ್ಲಿ ಪ್ರಾಬ್ಲಮ್ ಇರೋದು ಕೆಲವೇ ಮಂದಿ ನಮ್ಮ ಮಾರ್ಕೆಟಲ್ಲಿ ಪರ್ಚೇಸರ್ಸ್ ಇರೋದು, ಅವರೇ 30-40 ವರ್ಷದಿಂದ ಒಬ್ಬರ ಹತ್ರನೇ ಪರ್ಚೇಸ್ ಆಗ್ತಾ ಇದೆ, ಸೇಲ್ ಆಗ್ತಾ ಇದೆ. ಇದನ್ನು ಬಿಟ್ಟು ನಾವು ಹೊಸಬರನ್ನ, ನಾವು ಎಷ್ಟು ಹೊಸಬರನ್ನ ಟ್ರೈ ಮಾಡ್ತೀವಿ ನ್ಯೂ ಕಮರ್ಸ್ನ, ಅದರಿಂದ ನಮಗೆ ಲಾಭ ಜಾಸ್ತಿ ಆಗುತ್ತೆ, ಪ್ಲಸ್ ನಮಗೆ ಡಿಮ್ಯಾಂಡ್ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಅಲ್ಲ, ಗೂಡನ್ನು ಗೂಡಿನ ಮಾರುಕಟ್ಟೆಯಲ್ಲೇ ಮಾರಬೇಕಲ್ವೇ? ಅದು ಆ ಥರ ಏನು ರೂಲ್ಸ್ ಇಲ್ಲ, ಎಲ್ಲಿ ಬೇಕಾದ್ರೂ ಮಾರ್ಬೋದು, ರೈತರಿಗೆ ಆ ಥರ ಎಲ್ಲ ಏನು ರೂಲ್ಸ್ ಇಲ್ಲ. ಈವನ್ ಅವರು ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಂದರೆ ಬೇಕಾದ್ರೆ ಯಾರ ಎಕ್ಸ್ಪೋರ್ಟರ್ಸ್ ಹತ್ರ ಕರ್ಕೊಂಬಂದು ಅವ್ರಿಗೆ ನಾವು ಅದನ್ನು ಟ್ರೈನಿಂಗ್ ಕೊಡ್ಬೋದು. ಈವನ್ ಎಕ್ಸ್ಪೋರ್ಟ್ ಸ್ಟ್ರಾಟಜೀಸೂ ಇದೆ. ಏನಂದರೆ ಅವರು ಅದನ್ನು ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿದ್ರೆ, ಅಂದರೆ ಈಗ ಸದ್ಯಕ್ಕೆ ರೈತರ ಅನುಕೂಲಕ್ಕೆ ಸರ್ಕಾರವೇ ರೇಷ್ಮೆ ಗೂಡಿನ ಮಾರುಕಟ್ಟೆಗಳನ್ನು ಸ್ಥಾಪನೆ ಮಾಡಿದೆ ಅಲ್ವೇ. ಬಿತ್ತನೆ ಗೂಡುಗಳಿಗೂ ಪ್ರತ್ಯೇಕವಾದ ಮಾರುಕಟ್ಟೆ ಇದೆ. ಹೀಗಾಗಿ ಆ ಮಾರುಕಟ್ಟೆ ಲಾಭವನ್ನು ಆರಂಭದಲ್ಲಿ ತೆಗೆದುಕೊಳ್ತಾ ಬೇರೆ ಖರೀದಿದಾರರ ಬಗ್ಗೆನೂ ಕೂಡ ಆಲೋಚನೆ ಮಾಡಬಹುದು ಅಂತ ತಾವು ಹೇಳ್ತೀನಿ. ಡೆಫಿನೆಟ್ ಆಗಿ ಇವತ್ತು ನಮ್ಮ ರಾಜ್ಯದ ರೇಷ್ಮೆ ಮಾರುಕಟ್ಟೆ ಅಲ್ಲದೆ ಬೇರೆ ರಾಜ್ಯದ ರೇಷ್ಮೆ ಗೂಡು ಮಾರುಕಟ್ಟೆನಲ್ಲೂ ನಮ್ಮ ರೈತರು ಭಾಗವಹಿಸ್ಬೋದಾ, ಗೂಡು ತೊಗೊಂಡು ಹೋಗ್ಬೋದಾ, ಏನಾದರೂ ಅಡ್ವಾಂಟೇಜಸ್ ಸಿಗ್ಬೋದಾ ಅವ್ರಿಗಲ್ಲಿ? ಅದೇ ಆ್ಯಕ್ಚುಲಿ ರೈತರಿಗೆ ಎಲ್ಲೂ ಮಾರ್ಕೆಟ್ ರೆಸ್ಟ್ರಿಕ್ಷನ್ಸ್ ಯಾರಿಗೂ ಎಲ್ಲೂ ಇಲ್ಲ. ರೈತ ಎಲ್ಲ ಬೇಕಾದ್ರೂ ಮಾರ್ಬೋದು. ಆಮೇಲೆ ಟುಡೇ ಇಸ್ ಗ್ಲೋಬಲ್ ವಿಲೇಜ್ ಅಂತೀವಿ ನಾವು, ಪ್ರಪಂಚನೇ ನಮ್ಮ ಮಾರ್ಕೆಟಿನಲ್ಲಿದೆ. ಅದನ್ನು ಎಕ್ಸ್ಪೋರ್ಟ್ಸ್ಗೂ ಯೋಚನೆ ಮಾಡ್ಬೋದು. ಸಪೋಸ್ ನನಗೆ 100 ರೂಪಾಯಿ ಜಾಸ್ತಿ ಸಿಗುತ್ತೆ ಅಂದರೆ ಯಾತಕ್ಕೆ ಬೇರೆ ದೇಶಕ್ಕೆ ಮಾರಾಟ ಮಾಡ್ಬೋದು, ಆ ಥರನೂ ಯೋಚನೆ ಮಾಡಬೇಕು. ಸೊ ಅದರಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರರ್ಸ್ ಆಯಿತು, ರೈತರಾಯಿತು, ರೀಲರ್ಸ್ ಆಯಿತು, ಆಮೇಲೆ ಬೈ ಪ್ರಾಡಕ್ಟ್ಸ್ ಅಲ್ಲಿ ಎಲ್ಲ ಫೀಲ್ಡಲ್ಲೂ ನಮಗೆ ಸ್ಕೋಪ್ ಇದೆ. ಹಾಗೆ ಕೆಲವು ಈಗೆಲ್ಲ ಅಮೆಝಾನು ಈ ಥರ ಎಲ್ಲ ಬಂದು ಕೆಲವು ಸ್ಯಾರೀಸ್ ಎಲ್ಲ ಅಮೆಝಾನಲ್ಲೆಲ್ಲ ಮಾರಾಟ ಮಾಡ್ತಿದ್ದಾರೆ. ಈಗ ಆದಾಯದ ಸೋರಿಕೆ ಎಲ್ಲೆಲ್ಲಿ ಆಗ್ತಿರ್ಬೋದು ಅಂತ ತಮಗನ್ಸುತ್ತೆ ಚಂದ್ರಶೇಖರ್ ಅವರು? ಆದಾಯದ ಸೋರಿಕೆ ನಾನು ಹೇಳಿದ್ನಲ್ಲ, ನಾವು ಇಂಡಿವಿಜುವಲ್ ಆಗಿ ಸ್ಮಾಲ್ ಸೆಕ್ಟರ್ ಅಂದರೆ ನಾವೆಲ್ಲ ಸ್ಮಾಲ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಸ್ಮಾಲ್ ಸೈಜ್ ಅಂತ. ಸೊ ಅದನ್ನು ನಾವು ಯಾವಾಗ ದೊಡ್ಡದು ಇದು ಮಾಡ್ತೀವಿ, ಅದನ್ನು ಸಪೋಸ್ ನಾವು ಒಂದು 100 ಜನ 200 ಜನ ಮಾಡಿದ್ರೆ ಆವಾಗ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಅವರು ನಮಗೆ ಡೈರೆಕ್ಟಾಗಿ ಸಹಾಯ ಮಾಡಕ್ಕೆ ಬರ್ತಾರೆ. ಲಾರ್ಜ್ ಸ್ಕೇಲ್ ಎಕಾನಮಿ ಬಗ್ಗೆ ಮಾತಾಡ್ತಾರೆ, ಅದನ್ನು ಟ್ರಾನ್ಸಾಕ್ಷನ್ಸ್ ತೋರಿಸ್ಬೇಕು, ಅದು ತೋರಿಸಿದ್ರೆ ಡೆಫಿನೆಟ್ ಆಗಿ ಬರ್ತಾರೆ. ನಾವು ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ ಕೊಳ್ಳೆಗಾಲದಲ್ಲಿ. ನಿಮ್ಮ ಅನುಭವಗಳನ್ನು ಒಂದಷ್ಟು ಹೇಳಿ ಸರ್. ಈಗ ಏನಂದರೆ ನಾವು ಸಾಮಾನ್ಯವಾಗಿ ಆದರ್ಶಗಳನ್ನು ತುಂಬ ಹೇಳ್ತೀವಿ, ಆದರೆ ಅವು ಅನುಷ್ಠಾನ ಆಗಿರೋದ್ರ ಬಗ್ಗೆ ರೈತರಿಗೆ ನಂಬಿಕೆ ಬಂದರೆ ಅವರು ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಈಗ ತಾವು ಕೊಳ್ಳೆಗಾಲದಲ್ಲಿ ಏನು ಮಾಡಿದ್ದೀರಿ ಅದನ್ನಾದರೂ ಸ್ವಲ್ಪ ಹೇಳಿ. ನಾವು ಕೊಳ್ಳೆಗಾಲದಲ್ಲಿ ಒಂದು 5 ವರ್ಷ 6 ವರ್ಷ ಒಂದು 10-12 ವಿಲೇಜಲ್ಲಿ 20 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಥರ ಮಾಡಿ ಒಂದು ವಾರಕ್ಕೆ 100 ರೂಪಾಯಿ ಥರ ನಾವು ಒಂದು 7-8 ವರ್ಷದಲ್ಲಿ ಒಂದು 60-70 ಲಕ್ಷ ಕಲೆಕ್ಟ್ ಆಯಿತು. ಸುಮ್ಮನೆ ಒಂದು ಕೆನರಾ ಬ್ಯಾಂಕ್ ಇದಕ್ಕೆ ಕರ್ಕೊಂಡು ಹೋಗಿದ್ದೆ ಅವ್ರನ್ನ, ಅವರು 1:1 ಲೋನ್ ಕೊಡ್ತೀವಿ ಅಂತ. ಈಗ ನಮಗೆ ಏನು ಗೊತ್ತಿಲ್ಲ, ಒಂದು ಬಿಸ್ನೆಸ್ ಅಂದ್ರೂ ಈಗ ಯಾವುದೋ ಒಂದು ಶುರು ಮಾಡ್ಬೋದು. ಈಗ ಸಪೋಸ್ ಸಿಲ್ಕ್ ವೇಸ್ಟ್ ಪರ್ಚೇಸ್ ಮಾಡೋದು, ಇಲ್ಲ ಸಿಲ್ಕ್ ಗೂಡೆ ಪರ್ಚೇಸ್ ಮಾಡೋದು, ಈ ಥರ ಒಬ್ಬ ರೈತನಿಗೆ 10 ರೂಪಾಯಿ ಕೊಟ್ಟು ಆ ಥರ ಮಾಡ್ಬೋದು. ಅಂದರೆ ನಾವು ಪ್ಲ್ಯಾನ್ ಮಾಡಿ, ಇವತ್ತು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟು, ಈ ಥರ ಎಲ್ಲ ಅವ್ರುಗಳಿಗೆ ಇನ್ವೈಟ್ ಮಾಡಿದ್ರೆ ಡೆಫಿನೆಟ್ಟಾಗಿ ಅವರೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ. ಸೊ ನಮ್ಮ ರೈತರಿಗೆ ಇವೆಲ್ಲ ಸುವರ್ಣ ಅವಕಾಶ, ನಾವೆಲ್ಲ ಅದನ್ನು ಹೊಸ ಹೊಸ ಆಯಾಮಗಳಲ್ಲಿ ನೋಡಬೇಕು ಇದನ್ನು. ಅಲ್ಲ ಮುಂದೆ ಏನು ಮಾಡಿದ್ರೆ ಹೇಳಿ, ಮುಂದೆ ನಾವು ಮಾಡಿದ್ರೆ ಹಣ ಇದು ಮಾಡಿದ್ರೆ ಕೆಲವು ವಿಲೇಜಸ್ಸಲ್ಲಿ ಟ್ರಾನ್ಸ್ಪೋರ್ಟೇಷನ್ ಶುರು ಮಾಡಿದ್ರು, ಅಂದರೆ ಕಲೆಕ್ಟಿವ್ ಆಗಿ. ಅದರಲ್ಲಿ ಒಂದು ಮುಳ್ಳೂರ್ ಅಂತ ಒಂದು ಉಗನಿ ಅಂದ್ಬಿಟ್ಟು ಒಂದು ವಿಲೇಜ್ಗಳಲ್ಲಿ ಅವರು ಸಕ್ಸಸ್ಸು ಆದರು. ಬಟ್ ಬರೀ ಒಂದು ಬರೀ ಟ್ರಾನ್ಸ್ಪೋರ್ಟೇಷನ್ ಒಂದರಲ್ಲೇ ಆದರೆ ಏನಾಗುತ್ತೆ, ಓನ್ಲಿ 1/7 ಅಂದರೆ ಒಂದು 10-15% ಅಷ್ಟೇ ಇಂಪ್ರೂವ್ ಆಗುತ್ತೆ. ನಮಗಿನ್ನೂ 7-8 ಹಂತ ಇದೆ, ಆ ಎಲ್ಲ ಹಂತಕ್ಕೂ ಹೋದ್ರೇ ನಮಗೆ 100ಕ್ಕೆ ಈ ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಫೋರ್ಸ್ ಮಲ್ಟಿಪ್ಲೈಯರ್ ಅಂತ, ಅಂದರೆ ಒಂದು ಕೆಲಸ ಮಾಡಿದ್ರೆ ನನಗೆ 7-8 ರಿಸಲ್ಟ್ಸ್ ಬರಬೇಕು. ಬರೀ ಒಂದು ಕೆಲಸಕ್ಕೆ ಒಂದೇ ರಿಸಲ್ಟ್ ಅಲ್ಲ, ಈಗ ನನಗೆ ಒಂದು ಕೆಲಸ ಮಾಡಿದ್ರೆ 700% ನನಗೆ ಆದಾಯ ಬರಬೇಕು. ಆ ಥರ ಮಾಡ್ಬೋದು ಸಿಲ್ಕ್ ಇಂಡಸ್ಟ್ರಿನಲ್ಲಿ. ಸೊ ಅದಕ್ಕೆ ನಾ ಎಲ್ಲರೂ ಗಮನ ಹರಿಸಿದ್ರೆ ಡೆಫಿನೆಟ್ಟಾಗಿ ನಾವು ಭಾಳಷ್ಟು ಶ್ರೀಮಂತ ಉದ್ದಿಮೆ ಇದು. ಅಲ್ಲ ಆಯಿತು, ಈಗ ರೀಲರ್ಗಳ ಜೊತೆ ಏನಾದರೂ ತಾವು ಕೆಲಸ ಮಾಡಿದ್ದೀರಾ? ಮಾಡಿದ್ದೀವಿ. ನಾ ಅನುಭವ ಹಂಚ್ಕೊಳ್ಳಿ. ರೀಲರ್ಗಳ ಜೊತೆ ನಾವು ಇದರಲ್ಲೆಲ್ಲ ಅನುಭವ ಮಾಡಿದ್ವಿ. ಒಂದು 20 ರೀಲರ್ನ ನಾನು ಇದಕ್ಕೆ ಕರ್ಕೊಂಡೋಗಿದ್ದೆ ಸೂರತ್ಗೆ, ಝರಿ ಸಿಲ್ಕ್ಗೆ, ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ಗೆ. ಅಲ್ಲಿ ಏನಾಯಿತು, ಒಬ್ಬರು 2-3 ಡೇಸ್ ಅಲ್ಲೆಲ್ಲ ಶಿಡ್ಲಘಟ್ಟದವ್ರು ಸಪ್ಲೈ ಮಾಡ್ತಿದ್ದಾರೆ, ಅದಕ್ಕೆ 16-18 ಡೀನಿಯರ್ ಬೇಕು. ಅಂದರೆ ತುಂಬಾ ಅವ್ರಿಗೆ ಫೈನ್ನೆಸ್ ಬೇಕು, ಯೂನಿಫಾರ್ಮಿಟಿ. ಅದು ಕೆಲವು ಸಿಲ್ಕ್ನೆಲ್ಲ ನಾವು ಟೆಸ್ಟ್ ಮಾಡಿ ತೊಗೊಂಡು ವಿತ್ ಅಲಾಂಗ್ ವಿತ್ ಟೆಸ್ಟ್ ಸರ್ಟಿಫಿಕೇಟ್ಸ್ ತೊಗೊಂಡೋಗಿದ್ವಿ. ಅಲ್ಲಿ ಯಾರೋ ಒಬ್ಬರು ಪ್ರೊಡ್ಯೂಸರು ಈ ಸರಿ ಮ್ಯಾನುಫ್ಯಾಕ್ಚರರ್ ಹತ್ರ ಹೋದರೆ, ಅಲ್ಲೊಂದು ಅಸೋಸಿಯೇಷನ್ ಇದೆ ಸೂರತ್ತಲ್ಲಿ, ಅಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಒಂದು 100 ಜನದ ಅಡ್ರೆಸ್ ಕೊಟ್ಟರು, ನಾವೆಲ್ಲ 100 ಜನದ ಹತ್ರ ಹೋಗಿದ್ವಿ. ಒಬ್ಬರು ಏನಂದರು, ತಿಂಗಳಿಗೆ ನನಗೆ 600 ಕೆಜಿ ಸಪ್ಲೈ ಮಾಡಿ 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ. ಅಂದರೆ ನಾನು 100 ರೂಪಾಯಿ 200 ರೂಪಾಯಿ ಕಣ್ಣು ಮುಚ್ಕೊಂಡು ಬ್ಯಾಂಗ್ಳೂರ್ ರೇಟಲ್ಲಿ ಏನು ನಡೀತಿದೆ ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ಅಂತ. ಏನಂತಂದರೆ ನನ್ನ ಸಜೆಷನ್, ಕೊಳ್ಳೆಗಾಲದ ರೈತರಿಗೆಲ್ಲ ನಾನು ಏನು ಹೇಳಿದೆ, ಒಂದು 5-10 ಜನ ಸೇರಿ ಅಲ್ಲೊಂದು ಅಂಗಡಿ ಓಪನ್ ಮಾಡಿ, ಅಲ್ಲಿಗೆ ನಿಮ್ಮ ಅಂಗಡಿಗೆ ಅಲ್ಲಿ ಯು ಸೆಂಡ್ ಇಟ್ ಯುವರ್ ಪ್ರಾಡಕ್ಟ್ಸ್, ಅಲ್ಲಿಂದ ಅವ್ರಿಗೆ ಸಪ್ಲೈ ಮಾಡಿಕೊಡಿ, ಬಿಕಾಸ್ ಆಫ್ ದಟ್ ಯು ವಿಲ್ ಆಲ್ಸೋ ಗೆಟ್ ಪೇಯ್ಡ್. ಈಗ ಇದನ್ನು ಬಿಟ್ಟು ಬೇರೆ ಸ್ಕಿಲ್ಸು ಅವ್ರು ಕಲಿಬೇಕು, ಆಗಲೇ ಅವರು ಸಕ್ಸಸ್ ಆಗೋದು. ಈಗ ಪ್ರಾಬ್ಲಮ್ ಇರೋದು ಏನಂದರೆ, ಪಾಪ ಅವ್ರಿಗೆ ಆ ಸ್ಕಿಲ್ಸ್ ಬಿಟ್ಟು ಬೇರೆ ಸ್ಕಿಲ್ಸಲ್ಲಿ ಕಲಿಯೋದಕ್ಕೆ ಯಾರು ಕೊಡ್ತಾರೆ ಸ್ಕಿಲ್ ಟ್ರೈನಿಂಗ್ನ? ಅದೆಲ್ಲ ನಾವು ಮಾರ್ಕೆಟಲ್ಲಿ ಎನಿ ಇನ್ಸ್ಟಿಟ್ಯೂಷನ್ಸಲ್ಲಿ, ಈಗ ನಾವು ಸಿಲ್ಕ್ ಬೋರ್ಡಲ್ಲೇ ಪ್ಲ್ಯಾನ್ ಮಾಡ್ಬೋದು ಇದನ್ನೆಲ್ಲ. ನಿಮ್ಮ CSRTI ಸಂಸ್ಥೆ ನೀಡ್ತಾ ಇದೆಯಾ ಸರ್ ಈ ತರಹದ ತರಬೇತಿಯನ್ನು? ಡಿಮ್ಯಾಂಡ್ ಬಂತು ಅಂದರೆ ಮಾಡ್ತೀವಿ ನಾವು. ಹೌದಾ? ಅಂದರೆ ನಿಮ್ಮಲ್ಲಿ ಸೌಲಭ್ಯ ಇದೆ? ಇದೆ ಇದೆ, ಮಾಡೋಕ್ಕೆ, ತಾಂತ್ರಿಕತೆಗಳನ್ನು ಕೊಡೋದಕ್ಕೆ ಅಲ್ವಾ. ನೀವೊಂದು ಇನ್ಕ್ಯುಬೇಷನ್ ಸೆಂಟರ್ ಕೂಡ ಮಾಡ್ತಾ ಇರೋದು ಅಲ್ವಾ? ಅಂದರೆ ರೀಲರ್ಗಳಾಗಲಿ, ನೆಯ್ಯೋರಾಗಲಿ, ರೈತರಾಗಲಿ, ಮುಂದೆ ಬಂದರೆ ಈ ತರಹದ ತರಬೇತಿಯನ್ನು ಕೂಡ ತಾವು ಕೊಡ್ತೀರ? ಕೊಡ್ತೀವಿ ಕೊಡ್ತೀವಿ ಅಲ್ವಾ. ಮತ್ತೆ ಇನ್ನೇನಾದರೂ ಅನುಭವಗಳಿದೆಯಾ ಚಂದ್ರಶೇಖರ್ ಅವ್ರದ್ದು, ಆದಾಯವನ್ನು ಅಭಿವೃದ್ಧಿ ಮಾಡಿಕೊಳ್ಳೋ ನಿಟ್ಟಿನತ್ತ ನಿಮ್ಮ ಚಿಂತನೆಗಳು, ಕಲ್ಪನೆಗಳು, ಆಲೋಚನೆಗಳು? ಡೈಲಿ ನಾವು ಒಬ್ಬರು ಹೊಸ ಕಸ್ಟಮರ್ನ ಹುಡುಕ್ಬೇಕು. ರೀಲರ್ ಆಯಿತು, ವೀವರ್ ಆಯಿತು, ಟ್ರೇಡರ್ ಆಯಿತು, ಆಗಲೇ ನಮ್ಮ ಉದ್ದಿಮೆ ತುಂಬ ಮೇಲಕ್ಕೆ ಹೋಗುತ್ತೆ. ಆಮೇಲೆ ಎಲ್ರಿಗೂ ಎಜುಕೇಷನ್ ಅನ್ನೋದು ಕೊಡಬೇಕು, ವಿತ್ ಗ್ಯಾರಂಟೀಡ್ಸ್ ಕ್ವಾಲಿಟಿ ಸರ್ಟಿಫಿಕೇಟ್ಸ್ ತೋರಿಸಿದ್ರೆ ನಮ್ಮ ಉದ್ದಿಮೆ ಡೆಫಿನೆಟ್ಟಾಗಿ ಇನ್ನೂ ಭಾಳ ಎತ್ತರಕ್ಕೆ ಹೋಗುತ್ತೆ. ಇಂಟರ್ನ್ಯಾಷನಲಿ ವಿ ಆರ್ ಗೋಯಿಂಗ್ ಟು ಬಿಕಮ್ ನಂಬರ್ ಒನ್ ವೆರಿ ಸೂನ್. ಅದಕ್ಕೆ ನಾವು ತುಂಬ ಕಷ್ಟನೂ ಪಡಬೇಕು, ನಾವೆಲ್ಲರೂ ಮೇಲೆ ತೊಗೊಂಡು ಹಾಗೆಯೇ ಮುಂದೆ ಸಾಗ್ಬೋದು. ಈಗ ರೇಷ್ಮೆ ಏನಾಗಿದೆ, ಕೆಲವು ಸಾರಿ ಮಾರುಕಟ್ಟೆಯಲ್ಲಿ ರೇಟ್ ಇಲ್ದಲೇ ಇದ್ದಾಗ ರೈತ ನಿರಾಶನಾಗ್ತಾನೆ, ರೇಟ್ ಇದ್ದಾಗ ಖುಷಿ ಪಡ್ತಾನೆ. ಆದರೆ ಯಾರನ್ನೇ ನೀವು ಕೇಳಿದ್ರೂ ಅವರು ತುಂಬ ಸಂತೋಷವಾಗೇನಿಲ್ಲ. ಕೆಲವರು ಎಸ್ ಸರ್ ಸಂಪಾದನೆ ಮಾಡ್ತೀವಿ ಅಂತಾರೆ, ಆದರೆ ಕೆಲವರು ನೋವಲ್ಲಿದ್ದೀವಿ ಅಂತಾರೆ. ಸೊ ಒಂದು ಒಳ್ಳೆಯ ಉದ್ದಿಮೆ ಸ್ಕೈ ಇಸ್ ದ ಲಿಮಿಟ್ ಅಂತ ನೀವು ಹೇಳ್ತಿರುವಾಗ ಈ ತರಹದ ಮಿಶ್ರ ಅನುಭವಗಳು ಅಭಿಪ್ರಾಯಗಳು ಯಾತಕ್ಕಾಗಲು ಬರಬೇಕು ಅಂತ ನಾನು ಕೆಲವು ಸಲ ಹೇಳ್ತೀನಿ. ರೈತರೇನೆ ಅವರು ಒಂದು ನೆಕ್ಸ್ಟು, ಇದಕ್ಕೆ ಫಾರ್ವರ್ಡ್ ಲಿಂಕೇಜಸ್ ಅಂತ ಬ್ಯಾಕ್ವರ್ಡ್ ಲಿಂಕೇಜಸ್ ಅಂತಾರೆ. ರೈತರೇ ನಾವು ರೀಲಿಂಗೂ ಶುರು ಮಾಡ್ಬೋದು, ರೈತರೇ ನೆಕ್ಸ್ಟು ಟ್ವಿಸ್ಟಿಂಗು ಮಾಡ್ಬೋದು, ರೈತರೇ ಅದೇ ಥರ ವೀವಿಂಗು ಶುರು ಮಾಡ್ಬೋದು. ಅಂದರೆ ಫಾರ್ವರ್ಡ್ ಲಿಂಕೇಜಸ್ಸಲ್ಲಿ ಇದ್ದಾಗ ಇಲ್ಲಿ ನೆಕ್ಸ್ಟ್ ಇದಕ್ಕೆ ನಮಗೆ ಇಲ್ಲಿ ಕಡಿಮೆ ರೇಟಲ್ಲಿ ಸಿಕ್ಬಿಡುತ್ತೆ ರೀಲಿಂಗಿಗೆ. ಸೊ ಅಲ್ಲಿ ಲಾಭ ಗಳಿಸ್ಬೋದು. ಸೊ ಅಂದರೆ ನಾವು ಅಪ್ ಟು ಕನ್ಸ್ಯೂಮರ್ವರೆಗೂ ಪ್ಲ್ಯಾನ್ ಮಾಡಬೇಕು. ಎಲ್ಲಿ ಲಾಭ, ಯಾರು ಕೊಡ್ತೀಯಾರು ಲಾಭ, ಅಲ್ಲಿ ಅವನ ಹತ್ರವರೆಗೂ ನಾವು ಹೋಗೋಕ್ಕೆ ಪ್ಲ್ಯಾನ್ ಮಾಡಬೇಕು. ಸೊ ಇವತ್ತು ಎಲ್ಲ ಎವ್ರಿಥಿಂಗ್ ಈಸ್ ಈಸಿಯಾಗಿ ಮಾಡ್ಬೋದು, ಯಾಕಂದರೆ ಟೆಕ್ನಾಲಜಿ ಒಂದೇ ಅಲ್ಲ, ನಮಗೆ ಅದೇ ಥರ ರಿಸೋರ್ಸಸ್ಸು ನಮ್ಮ ಕೈಯಲ್ಲೇ ಇದೆ, ಆಮೇಲೆ ನಾಲೆಡ್ಜು ಅಷ್ಟೇ ಈಸಿಯಾಗಿ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೋಬೇಕು. ಆತ್ಮೀಯ ಕೇಳುಗರೆ, ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ಜನವರಿ 9 ರೈತ ಉತ್ಪಾದಕ ಕಂಪನಿಗಳನ್ನು ಮುನ್ನಡೆಸುವುದು ಹೇಗೆ, ಈ ಕುರಿತು ಚೈತನ್ಯ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಕಾರ್ಯದರ್ಶಿ ಬಿಟಿ ಬದ್ರೀಶ್ ಅವರೊಂದಿಗೆ ಸಂದರ್ಶನ. ಅದು ಎಷ್ಟು ಶಕ್ತಿ ಅಂತ ಹೇಳಿದ್ರೆ, ಒಂದು ಲೋಡ್ ಅಡಿಕೆ ಕಳಿಸ್ಬೇಕು ಉತ್ತರ ಭಾರತಕ್ಕೆ ಅಂತ ಹೇಳಿದ್ರೆ 1.5 crore rupees ಬೇಕು ಒಂದು ಲೋಡ್ ಕಳಿಸ್ಲಿಕ್ಕೆ. ನಾವು ರೈತ ಉತ್ಪಾದಕ ಕಂಪ್ನಿಗೆ ಅವ್ರದ್ದು ಶೇರ್ ಬಂಡವಾಳನೇ 50 lakh ಇತ್ತು, ಅದ್ರ ಜೊತೆಗೆ 50 lakh ನ್ಯಾಪ್ ಕಿಸಾನಿಂದ ಸಾಲ ಕೊಡಿಸಿದ್ವಿ, 1 crore rupees ಬಂಡವಾಳ ಇಟ್ಕೊಂಡ್ರು, ಇನ್ನು 50 lakh ಸಾಲವಾಗಿ ಅಡಿಕೆಯನ್ನು ಖರೀದಿ ಮಾಡಿಕೊಂಡ್ರು. ಮೊದಲನೇದು 1 load ಕಳಿಸಿದ್ರು, ಅವ್ರಿಗೆ ಅಭ್ಯಾಸ ಆಯಿತು. ಈ ಕಳೆದ ವರ್ಷ 3 load ಕಳಿಸಿದ್ರೆ ಈ ವರ್ಷ 6 load ಕಳಿಸಕ್ಕೆ ಪ್ರಯತ್ನ ಮಾಡ್ಕೊತಾ ಇದ್ದಾರೆ. ಇದು ಒಂದು ಸಾಧನೆ. ಕೇಳಿ ನಮ್ಮ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ. ಹೆಚ್ಚಿನ ಮಾಹಿತಿಗೆ ಚಂದ್ರಶೇಖರ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? 8073558035. ಇನ್ನೊಮ್ಮೆ ಹೇಳ್ತೀರಾ? 8073558035. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 8073558035. ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಇದುವರೆಗೂ ರೇಷ್ಮೆ ರೀಲಿಂಗ್ನಿಂದ ಆದಾಯವನ್ನು ಯಾವ ರೀತಿ ಪಡ್ಕೋಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ರೇಷ್ಮೆ ರೀಲಿಂಗ್ನಿಂದ ಆದಾಯ ಉತ್ಪಾದನೆಯನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೇಷ್ಮೆ ಕೃಷಿಯಲ್ಲಿ ತ್ಯಾಜ್ಯ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಸಿಎಸ್ಆರ್ಟಿಐ ಸಂಸ್ಥೆಯ ನಿವೃತ್ತ ವಿಜ್ಞಾನಿ ಡಾಕ್ಟರ್ ಟಿ ತಿಪ್ಪೇಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಹಿಪ್ಪು ನೇರಳೆ ಸೊಪ್ಪನು ತಿಂದು ಹೊನ್ನ ದಾರದ ಗೂಡನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಬರಪೂರ ಹಸಿರು ಹೊನ್ನಿರು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಶೀರ್ಷಿಕ ಗೀತೆ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಪಿ ರಂಗಸಮುತ್ರ. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಮಾಡಿರಿ ರೇಷ್ಮೆ ಬೇಸಾಯ, ಬದುಕಿಗೆ ಮಾಸಿಕ ಆದಾಯ, ದುಡಿಯುವ ಕೈಗೆ ಉದ್ಯೋಗ, ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿಸಿರಿ ರೇಷ್ಮೆ ಐಸಿರಿ.